ಪ್ರಸಾರ 7:35. ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲೇ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. RBI ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ. ಆಕಾಶವಾಣಿ ಮೈಸೂರು FM 100.6. ಈಗ ವೇಳೆ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರೆಲ್ಲರಿಗೂ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ರೈತ ಸ್ನೇಹಿತರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳಿ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ಯಾಕ ಚಂದ್ರಣ್ಣ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಬಿಟ್ಟಿದ್ದೆ ಖುಷಿಯಾಗಿರೋ ಟೇಮ್ನಾಗೆ? ಅಲ್ಲ ಕಪ್ಪ, ವತಾರೆ ಎದ್ನಲ್ಲ, ಏನ್ ಆ ಪಾಟಿ ಚಳಿ ಆಯ್ತಾ? ಆ ಚಳಿ ಅನ್ಬಿಟ್ಟು ಹಸಿ ಬಿಸಿಲ್ಗ ಬಂದು ಮೈಯ ಒಡ್ಡಿದ್ರೆ ಏನ್ ಆ ಪಾಟಿ ನಿದ್ಯ ಎಳ್ದ್ಬಿಡದ. ವಾ ಅಂದ್ರೆ ಅದ್ಯಾಕ ಬಾಯ್ ಬಿಟ್ಕೊಂಡು ಹಂಗ ಅಗಲ್ಸ್ಕೊಂಡ್ ಕೇಳ್ದ? ಎದ್ಮ್ಯಾಕ್ ಮತ್ ನಿದ್ದೆ ಮಾಡ್ದೇನು? ಅಲ್ಲ ಅದು ಯಾಕೋ ಈ ಸರಿ ಯಾಕೋ ಚಳಿ ಜಾಸ್ತಿ ಆಗ್ಬಿಟ್ಟದೆ ಕಣ್ ಜಯಣ್ಣ. ಯಾಕೆ ಎದ್ದೆಪ್ಪ ಅಂದ್ರೆ ಮತ್ ನಿದ್ದೆ ಮಾಡಕ್ಕೆ ಅಂತ ಯಾರೋ ಹೇಳಿದ್ರಂತೆ. ವಿಚಾರ ಹಂಗೆ ಆಯ್ತು. ಅಲ್ಲ ನೋಡು ಕಮಲಕ್ಕ, ಈ ಇಷ್ಟೊತ್ತಿಗೆ ಗೊಬ್ಬರ ಹಾಕಂಗ್ ಕುಂತಿಲ್ವಾ? ಯಾಕ ಗೊಬ್ಬರ ಹಾಕೊಳ್ಳಿ, ನಾನ್ ಚೆನ್ನಾಗಿ ಕೆಲಸ ಮಾಡಿ ಯಾವ ಚಳಿಯೋ ಕಾಣೆ ಏನು ಕಾಣೆ. ಅದಕ್ಕೆ ಸೋಮಾರಿ ಕಟ್ಟಲ್ ಕುಂತಿದ್ರಿ ಇನ್ನೇನಾಯ್ತದೆ? ಅದಕ್ಕೆ ಮೈ ತುಂಬಾ ದುಪ್ಟಿ ಸುತ್ಕೊಂಡಿರೋದು ನೀನು ಬಿಡು. ಈಗ ಉತ್ತರ ಭಾರತದ ಕಡೆಯಿಂದ ಶೀತ ಗಾಳಿ ಬೀಸ್ತದಂತೆ. ಮತ್ತಿನ್ನೇನು, ಹಿಮಾಲಯ ಪರ್ವತದ ಕಡೆಯಿಂದಲೂ ಗಾಳಿ ಬೀಸ್ಕ ಬತ್ತದೆ. ಅದ ಎಲ್ಲ ಹೇಳೋದೇನು ಅಂದ್ರೆ, ಬೆಳಗಾನ ಹೇಳಲೇಬೇಕು ಅಂತಿದ್ರೆ ನಿಮ್ಗೆ ಬೆಚ್ಚಿಗೆ ಮೈನ ಇಟ್ಕೊಂಡು ಹೇಳಿ ಅಂತ. ಅಂದ್ರೆ ಕೆಂಡಲ್ ಇಟ್ಕೋಬೇಕಪ್ಪ ಪಕ್ಕದಲ್ಲಿ. ಅಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮೈ ಬೆಚ್ಚಿ ಮಡಿಕೋಬೇಕು, ತಲೆಗೆ ಟೋಪಿ ಹಾಕೋಬೇಕು, ಸ್ವೆಟರ್ ಹಾಕೋ, ಚಳಿಯಿಂದ ರಕ್ಷಣೆ ಪಡ್ಕೋಬೇಕು. ಇಲ್ಲಾಂದ್ರೆ ಆರೋಗ್ಯ ಹಾಳಾಗದ ಯಾರದ್ ಹೇಳು? ಮತ್ತೆ ಚಂದಾಗಿ ಹೇಳ್ತೀಯ. ಅದಕ್ಕೆ ನೋಡು ಕಮಲಕ್ಕ ಹಂಗೆಲ್ಲ ಹಾಕೊಂಡು ಶಿಸ್ತಾಗ ಕುಂತ್ಕೊಂಡು ಮಾಡ್ಕೊಂಬತ್ತಾಳೆ ಬಿಡು. ಮುಖ ಕಣ್ಣು ಅಷ್ಟೇ ಕಾಣೋದು. ಈಗೇನಂದ್ರ ಶೀತ ಬರ್ತದೆ, ಎದೆ ಕೂಡ ಬೆಚ್ಚಿಟ್ಕೋಬೇಕು, ಆಮೇಲೆ ಕಾಲ್ ಬೆಚ್ಚಿಟ್ಕೋಬೇಕು. ಈಗ ಇಂಪಾರ್ಟೆಂಟ್ ಹೌದು, ಅದೇನೋ ಎರಡನೇ ವೃದ್ಧಿ ಅಂತಲ್ಲ, ಕಾಲು ಮೀನ್ ಕಂಡ ಮೀನ್ ಕಂಡ ಮೀನ್ ಕಂಡ ಅದಕ್ಕೆ ನೀ ಹೇಳ್ದಲ್ಲಪ್ಪ ಎದೆ ಕೂಡ ಬೆಚ್ಚಗೆ ಇಟ್ಕೋಬೇಕು ಅಂತ. ಈ ಪಿಕ್ಚರ್ನಾಗೆ ಈ ಯುದ್ಧ ಮಾಡುವಾಗ ಕಂಚ ಗಿಂಚ ಎಲ್ಲ ಹಾಕೊಂಡಿರ್ತಾರಲ್ಲ, ಆ ತರದೊಂದು ಹಾಕೊಂಡ್ಬಿಟ್ರಿ ಹೆಂಗ ಜಯಣ್ಣ ಮಾಡ್ತೀಯಾ? ಅದ ನಿನಗೊಂದು ಕೊಡ್ಸುಮ ಅಂತ. ಅದೇ ನಿನಗ? ನನಗ್ ಬೇಡ. ಅದಕ್ಕಪ್ಪ ನನಗೆ ಸ್ವೆಟ್ರೆ ಸಾಕು. ಅಲ್ಲ ನಿನ್ನೆ ಅದೇ ಕೂಡ ಬೆಚ್ಚಗಿರೋದ್ ಬೇಡವ? ಹಂಗಲ್ಲ, ನಿನ್ ನೋಡ್ ನಾನ್ ಬೆಚ್ಚಗಾಗೋಯ್ತೀನಿ. ಆಮೇಲೆ ಯುದ್ಧಕ್ಕೆ ಬಂದ್ಬಿಟ್ಟಿ ಕತ್ತಿ ಹಿಡ್ಕೊಂಡು ಗುರು ಬಂದ್ರೆ ನೀ ಕೌಚ ಹಾಕೊಂಡಿರ್ತಿಲ್ಲ ಬಿಡಣ್ಣ, ಯಾಕೆ ಯೋಚನೆ? ಬರೀ ಕವಚ ಮಾತ್ರ, ಅದೇ ಕತ್ತಿ ಗುರಾಣಿ ಇಲ್ಲ. ಅಲ್ಲಕ್ಕ ತಪ್ಪಿಸ್ಕತ್ತೀನಿ, ಬೀಸ್ತಾರು ನಾ ತಪ್ಪಿಸ್ಕತ್ತೀನಿ. ಅದಕ್ಕೆ ಭಯ ಅವನ್ಗ ಇಲ್ವಾ? ನಾಕ್ ಸಾಟ್ಕೆ ಬೇಡ ಕಣ. ಈಗ ಕಮಲ ಕೇಳದ್ಲಲ್ಲ, ಏನು ಮೀನ್ ಕಂಡ ಎರಡನೇ ಹೃದಯ ಅಂತ, ಯಾಕೆ ಹೇಳ್ತಾರೆ ಹೇಳಂಗೆ? ಅದ್ ಯಾಕಪ್ಪ ಅಲ್ಲೊಂದು ಹೃದಯ ಇದ್ದದಪ್ಪ? ಹಂಗಲ್ಲ, ಈಗ ದೇಹದಾಗೆ ಒಳ್ಳೆ ರಕ್ತನು ಸಂಚಾರ ಮಾಡ್ತದೆ, ಹಂಗೆ ಬೇರೆ ಕಡೆಯಿಂದೆಲ್ಲ ಸುತ್ಕೊಂಡು ದೇಹದ ಕಲ್ಮಸನೆಲ್ಲ ತಕೊಂಬರುವಂತ ರಕ್ತನು ಸಂಚಾರ ಮಾಡ್ತದೆ. ಕಾಲ್ ತನಕ ಹೋಯ್ತದಲ್ಲ ಅದು, ಮತ್ ಮ್ಯಾಕ್ ಬರ್ಬೇಕಲ್ಲ. ಹೆಂಗ್ ಬರ್ತದೆ ಮ್ಯಾಕೆ? ಕಾಲಿಂದ. ಅದೇ ಕಣ, ಈಗ ಗುರುತ್ವ ಶಕ್ತಿ ಅಂತ ಐತಲ್ಲ, ಅದು ಕೆಳಕ್ಕೆ ಎಳಿತಿರ್ತದಲ್ಲಪ್ಪ. ಈಗ ಮನ್ಸ ಎರಡ್ ಕಾಲಲ್ಲಿ ನಡೆಯೋದು, ಪ್ರಾಣಿಗಳಿಗೆ ಸಮಸ್ಯೆ ಇಲ್ಲ. ನಾಲ್ಕು ಕಾಲ ನಡೀತದೆ, ಅವಕ್ಕೇನು ಸಮಸ್ಯೆ ಆಗುದಿಲ್ಲ, ಮನ್ಸಂಗ್ ಮಾತ್ರ ಸಮಸ್ಯೆ. ಹಂಗಾಗಿ ಕಾಲು ಕಡೆಯಿಂದ ಮ್ಯಾಕೆ ರಕ್ತ ಬರ್ಬೇಕು ಅಂದ್ರೆ ಮೀನ್ ಕಂಡ ನೋಡಿದ್ ಯಾವಾಗ್ಲಾರು ನಿಂದ? ಮತ ಅದು ಹೃದಯ ಇದ್ದಂಗೆ ಇರ್ತೈತೆ, ಹೃದಯ ಹಂಗೆ ಲಬ್ಡಬ್ ಅಂತ ಬಡಿತತೆ. ನೀನ್ ನಡೆದಾಡುವಾಗ ಅದ್ರ ಚಲನೆನೂ ಇರ್ತೈತೆ. ನೀನ್ ನಿನ್ ಪರ್ಕ್ನಾಗ ತಿರ್ಕೊಂಡು ನೋಡಿದ್ಯಪ್ಪ? ಅದ ಹಂಗಲ್ಲ, ಬೇರೆಯವ್ರು ನೋಡಿದ್ರು ಸಾಕಲ್ಲ, ನಂದೇ ನೋಡ್ಕೋಬೇಕು ಅಂತೇನಿಲ್ವಲ್ಲ. ಸರಿ, ಕುಂತ್ಕೊಂಡು ನಾವ್ ನೋಡ್ಕೊಳಕ್ ಆಗಲ್ವೇ ನಮ್ ಮೀನ್ ಕಂಡನ? ನಡಿಬೇಕಾರೆ ಹಿಂತಿರ್ಗ್ಬೇಕು. ಮನೇಲಿ ನಿಲ್ಗ ನಡಿ ಹಾಕಿಸಿಲ್ವಾ ಜಯಣ್ಣ? ಹಿಂದಕ್ ತಿರಿಕಣ್ಣ ನೋಡ್ಗಿಡ್ಕಣ್ಣೇನು ಅಂತ ಅಂದೇ ಅಲ್ಲ, ನಡೆದಾಡ್ಬೇಕು ಅನ್ನೋದಕ್ಕೆ ನಾನು ಹೇಳ್ತೇನೆ. ಬೆಳಗಾಗೆದ್ ಯಾಕೆ ನಡೆದಾಡು ಅಂತಾರೆ ಅಂದ್ರೆ, ನಡೆದಾಡ್ದಾಗ ಈ ಚಲನೆ ಆಯ್ತತೆ, ರಕ್ತ ಸರಾಗವಾಗಿ ಮ್ಯಾಕ್ ಬರ್ತತೆ, ಮ್ಯಾಕಿಂದ ಕೆಳಕ್ಕ ಕೆಳಕಿಂದ ಮ್ಯಾಕ್ ಆಡ್ಬೇಕು. ಅದಕ್ಕ ಅದನ್ನ ಎಳ್ನೇ ಹೃದಯ ಅನ್ನೋದು. ನಿಮ್ಗೆ ಗೊತ್ತದೆ, ಸುಮ್ನೆ ಏನೋ ವಿಚಾರ ಕೇಳ್ದಂಗ ಕೇಳ್ಕೊತಾ ಇದ್ದೀನಿ. ಅಲ್ಲ ಬುಡಪ್ಪ, ನೀನು ನಮ್ಗ ಎಲ್ಲ ಮೇಷ್ಟ್ರ ಇದ್ದಂಗಿ ಅಲ್ವಾ? ಏನವ ದಿಟ ಅಲ್ವಾ ಹೇಳ್ತಿರೋದು? ನಾನು ನೀನ್ ಹೇಳಿದ್ರೆ ಅವನು ಕೋಲ್ ಇಲ್ದಲ ಇರೋ ಮೇಷ್ಟ್ರು, ಕೋಲ ಇಟ್ಕೊಳ್ದಲ್ಲ ಇರೋ ಮೇಷ್ಟ್ರಲ್ಲಕ್ಕ. ಎಲ್ಲರೂ ನನಗೆ ಹೇಳ್ದಂಗೆ ಎಲ್ಲರೂ ಹೇಳ್ಬಿಟ್ಟ ದುಬ್ಬಿಸ್ಕೊಂಡ. ಆಮೇಲೆ ಏನು ಅಂತಂದ್ರೆ, ಈಗ ಮೇಷ್ಟ್ರಿಗಳು ಕೋಲ್ ಇಟ್ಕೊಳಂಗೆ ಇಲ್ಲ, ಮಕ್ಕಳನ್ನ ಎದುರಿಸಂಗೆ ಇಲ್ಲ ಅಂತ ಕಣ್ಣ. ನಿಂತಿರ್ಲೇಬೇಕು ಈಗೆಲ್ಲ ಚೇರ್ ಇಲ್ವಂತೆ ಮೇಷ್ಟ್ರಗಳಿಗೆ, ಇಂತೇ ಇರ್ಬೇಕಂತ. ಅಯ್ಯೋ ಬಿಡಪ್ಪ, ಅಲ್ಲ ನೋಡೋಣ. ಈಗ ಕೋಲ್ನ ಕೈಯಾಗಿ ಇಡ್ಕೊಂಡ್ರೆ ತೆಪ್ಪಿಲ್ಲ, ಮಕ್ಳಿಗೆ ಹೊಡಿಬಾರ್ದ ಅಷ್ಟೇ. ಬೆದರ್ಸದ್ ತಪ್ಪೆ, ಕುಂತ್ಕೊಳ್ಳಿರ್ಲ ಅಂತ ಹೇಳೋದ್ ತಪ್ಪೆ. ಸುಮ್ಕೆ ಮಕ್ಳುಗಳಿಗೆ ದೈಹಿಕವಾದ ಹಿಂಸೆಯ ಕೊಡಬಾರ್ದು. ಈಗ ನಮ್ಮ ಪೊಲೀಸ್ನವ್ರು ಹಿಡ್ಕೊಂಡಿರ್ತಾರಲ್ಲ, ಹಂಗೆ ದೊಡ್ಡ ದೊಡ್ಡ ಆಫೀಸರ್ಗಳು ಪೊಲೀಸ್ನವ್ರು ಬಿಡ್ತಾರ ಬಿಡು, ಏನಾರ ತಪ್ಪು ಮಾಡಿದ್ರೆ ನಾಕ. ಮೇಷ್ಟ್ರುಗಳು ಮಕ್ಳುಗಳಿಗೆ ಹೊಡೆಯಂಗಿಲ್ಲ ಅಂತ. ಅಲ್ಲ ಕಂಜಯಣ್ಣ, ನೋಡಿದ್ಯ ಅಕ್ಕಪ್ಪ, ಸೀದಾಗ ನಿಂಗೆ ಕೆಮ್ಮು ಬೇರೆ ಬಂದ್ಬಿಟ್ಟದೆ, ಹೊಸಿ ಅದೇ ಕೂಡ ಬೆಚ್ಚಗೆ ಇಟ್ಕ. ನಾನು ಹೇಳ್ದಂಗೆ ಈ ತಗಡ್ದ ಏನಾರ ನ್ಯಾತಾಕ ಆಯ್ತಾ? ಕೌಚವ ಹಿಂಗಿದ್ರು ಮಾಡಿಸ್ಕತಿಯಲ್ಲ, ಒಂದು ಆರ್ಡ್ರ್ ನಂಗೂ ಕೊಟ್ಬಿಡು. ಹ್ಞೂ ಆಯ್ತು ಬಿಡಪ್ಪ. ಏನು ಹೇಳ್ತೀಯೋ ಹೇಳು ಅಲ್ಲಿ. ಈಗ ಅಲ್ಲ ಏನ್ ಹೇಳ್ತಿದ್ದಿ ನಾನು? ನಂಗೇನ್ ಗೊತ್ತು, ನೀನು ಚಳಿ ವಿಚಾರ ಹೇಳ್ತಾ ಇದ್ದೆ. ಚಳಿ ವಿಚಾರ ಬಾವಾ, ಎಲ್ಲ ಮೇಷ್ಟ್ರದು ಕೈ ಕೋಲು ಅದೆಲ್ಲ ಸರಿ ಕಂಡ್ಬಿಡು. ಮೇಷ್ಟ್ರಗಳು ಈಗ ಹೊಡೆಯಂಗಿಲ್ಲ ಬಡಿಯಂಗಿಲ್ಲ ಅಂತ ಹೇಳ್ತಾರಲ್ಲ, ನಾವು ಈ ಸ್ಕೂಲ್ನಾಗೆ ಹೋಯ್ತಿರ್ನಿಲ್ವಾ, ಅಲ್ಲಿ ಮೇಷ್ಟ್ರು ಏನ್ ಕೈಯ ನೀಡಿಸ್ಬಿಟ್ರೆ ಗಿಣ್ಣ ಗಿಣ್ಣ ಗಿಣ್ಣ ನೋಡ್ಕೊಂಡ್ ಹೊಡೆಯರು. ಹೌದು, ಕೈ ಏನಾದ್ರು ಎತ್ಕೊಂಡು ಏನಾದ್ರು ಹೋಯ್ತು ಅಂತಂದ್ರೆ ಹಿಂಗ ಹಿಂಗ ಏನೇನೋ ಮಾಡ್ಕೊಂಡ್ ಹೊಡೆಯರು. ಅದಕ್ಕೆ ಅಲ್ವಾ ನಮ್ಮೆಲ್ಲ ಬುದ್ಧಿ ಯದ್ವಾ ತದ್ವಾ ಅಪಾಯ ಜಾಗಕ್ಕೆಲ್ಲ ಹೊಡಿಬಾರ್ದು. ತಪ್ಪು ಪಿರಾಣ ಉಂಟಾಯ್ತದೆ. ಅದಕ್ಕ ನಮ್ ತಾತ ಏನ್ ಮಾಡವ ಗೊತ್ತೇ, ಕೈಯಾಗ ಒಂದ್ ರಬ್ಬರ್ದು ಇದನ್ ಇಟ್ಕೊಂಡ್ರೆ ನಾವು ಪೈಪ್ ತರದ್ದು ಕರ್ರ ಇತ್ಕೊಂಡಣ, ವಿಶೇಷವಾದ ಪೈಪ್ ಅದು ಹೊಡೆಯಕ್ಕೆ. ಮೊಣಕಾಲಿಂದ ಕೆಳಗ್ ಹೊಡಿತಾ ಇದ್ದಿದ್ದು, ಪಾದ ಮೊಣಕಾಲಿಂದ ಕೆಳಕ್ಕೆ. ನಿಂತ್ಕೊಳಂಗಿರ್ಲಿಲ್ಲ, ತಾಕ ತಾಕ ತಾಕ ಅಂತ ಕುಣಿಬೇಕು. ಬಂದವ್ರಿಗೂ ಹೇಳವ ಮಕ್ಕಳುಗಳಿಗೆ ನೋಡಿ ಮೊಣಕಾಲಿನ ಮ್ಯಾಕ್ ಹೊಡಿಬಾರ್ದು, ಸೂಕ್ಷ್ಮ ಅಂಗಗಳಿರ್ತವೆ, ಮಕ್ಕಳುಗಳಿಗೆ ತೊಂದರೆ ಆಯ್ತದೆ. ಕಾಲು ಒಡೆದಷ್ಟು ಒಳ್ಳೆದೇ, ಯಾಕೆಂದ್ರೆ ಕಾಲು ರಕ್ತ ಸಂಚಾರ ಚೆನ್ನಾಗಾಯ್ತದೆ. ಆಮೇಲೆ ಕಾಲು ಬೆಚ್ಚಗಿರ್ಬೇಕಂತ ಯಾವಾಗ್ಲೂ ಅಂದ್ರೆ ಒಡಸ್ಕೊತಿರ್ಬೇಕು ಕಾಲ್ಗ. ಹಂಗಲ್ಲ, ಶಿಕ್ಷೆ ಅಂದಾಗ ಒಡಸ್ಕ, ಕೈ ಒಡೆದ್ರು ತೆಪ್ಪೇನಿಲ್ಲ, ಯಾಕೆಂದ್ರೆ ಕೈಯಲ್ಲೂ ರಕ್ತ ಸಂಚಾರ ಚೆನ್ನಾಗ ಆಗ್ತದೆ. ಅದಕ್ಕೆ ಹಿಂದಿನ ಕಾಲದಾಗೆ ಕೈಯ ನಿಡಿಸ್ಬಿಟ್ಟು ರಾಪ್ ಅಂತ ಬಿಡೋರು ಕೈಗ, ಕೆಂಪು ಕಾಬಿಡೋದು ನೋಡು ಕೈ ಅಲ್ವಾ, ಹಂಗೆ ಕೈ ಕಾಲು ಆತರ ತೊಂದರೆ ಆಗದಂಗೆ ಮಕ್ಳಿಗೆ ಶಿಕ್ಷೆ ಕೊಡ್ಬೇಕು ಅಂತಾರೆ. ಆದ್ರೆ ಈಗ ಬಿಡಪ್ಪ, ಶಿಕ್ಷೆ ಇಲ್ದಲೇನೆ ಮಕ್ಳು ಕಲ್ತ್ಕತ್ತೆ. ಈಗ ನಮ್ಗೆ ಏನ್ ಒಡೆದ್ರು ಬುದ್ಧಿ ಬರ್ತಿರ್ಲಿ. ಈಗ ನೋಡಪ್ಪ, ಸಿಟಿನಾಗೆ ಈ ಅದೇನೋ ಪಾರ್ಕ್ ಅಂತಾರಲ್ಲಪ್ಪ, ಅಲ್ಲೂ ಜನ ಓಡಾಡ್ತಾ ಇರ್ತಾರೆ. ಚಳಿ ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ. ಓ ಪಾರಿನಾಗ ಹೆಂಗೆ ಅಂತಂದ್ರೆ, ನಾವೆಲ್ಲರೂ ಒತ್ತರ ಎದ್ದು ವಾಕೋ ಪಾಕೋ ಮಾಡಿದ್ರೆ ಅವರು ಮಧ್ಯಾಹ್ನವೇ ವಾಕ್ ಮಾಡ್ತಿರ್ತಾರಕ. ಓ ಅಲ್ಲೇನ್ ಬಿಸಿಲಿಲ್ವಲ್ಲಣ್ಣ, ಅದಕ್ಕೇನೋ ಅಯ್ಯವೋ ಇಲ್ಲ, ನಮ್ ನಿಂಗಣ್ಣನ್ ಮಗ ಅಲ್ಲಿಲ್ವಾ ಅಮೇರಿಕಾದಾಗೆ, ಅವ್ನು ಹೇಳ್ತಿರ್ನಿಲ್ವಾ ಇಲ್ಲೆಲ್ಲ ನಿಮ್ಮ ಒತ್ತಾರೆ ಎದ್ದು ಹೋಯ್ತಿರಿ, ಅವ್ರು ಮಧ್ಯಾಹ್ನವೇ ವಾಕ ಶುರು ಮಾಡ್ಬಿಡ್ತಾರೆ. ವಾಕ್ ಮಾಡಕ್ಕೆ ಗಳಿಗೆ ಗಿಳಿಗೆ ಏನಿಲ್ಲ, ಯಾವಾಗ ಬೇಕಾದ್ರು ಮಾಡ್ಬೋದು ಅಂತ ಹೇಳ್ತಿದ್ದಕ್ಕವ್ವ. ಅಮ್ಮ ದಿಟಾನ ಜಯಣ್ಣ, ಇದು ಅಣ್ಣ ಈಗ ವಾಕಿಂಗ್ ದ ಸೈಡಿಂಗ್ ಮಡಗು. ನಾನು ಏನೋ ಹೇಳೋಣ ಅಂತ ಬಂದೆ, ನೀನ್ ಎರಡನೇ ಕಿತ ನಿದ್ದೆ ವಿಚಾರ ಬಂದ್ ಕೆಕ್ಕಾಡಗೋ ಹೊಂಟಾಯ್ತು. ಈಗ ನೆಪ್ಪ ಆಯ್ತು ತಾನೆ, ನಾಳೆ ವಿಶೇಷವಾದ ದಿನ. ಏನ್ ಹೇಳು? ಏನಪ್ಪ ನಮ್ ದಿನ ಕಣೋಣು, ರೈತ ದಿನ. ರೈತ ನನ್ನೆಲ್ಲೋ ನಿನ್ ದಿನ ಅನ್ಕೊಂಡು ಹಿಂದೇನಾದ್ರೂ ವಿಶೇಷವಾಗಿ ಏನಾರ ಕೊಡಿಸ್ದಾನ ಅಂತ ಅನ್ಬಿಟ್ಟು. ಹಂಗಲ್ಲಪ್ಪ, ಕೇಕ್ ಕಟ್ ಮಾಡಮ್. ರೈತರ ದಿನಾಚರಣೆ ಅಂದ್ರೆ ಈಗ ನಮ್ಮ ಪ್ರಧಾನ ಮಂತ್ರಿಗಳಿರ್ನಿಲ್ವಾ ಚೌಧರಿ ಚರಣ್ ಸಿಂಗ್ ಅಂತ, ಅವರು ಹುಟ್ಟಿದ ದಿವಸ. ಅದನ್ನ ರಾಷ್ಟ್ರೀಯ ರೈತರ ದಿವಸ ಅಂತ ಆಚರಣೆ ಮಾಡ್ತಾರೆ. ರೈತರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳು ದೇಶದಾದ್ಯಂತ ನಡೀತದೆ ಇಲ್ವಾ. ರೈತರ ಪ್ರಾಮುಖ್ಯತೆ, ರೈತರ ಬದುಕು ಒಳಿತು, ಮತ್ತೆ ಅದ್ರಲ್ಲಿ ಏನ್ ಸಮಸ್ಯೆ, ಇದ್ರ ಬಗ್ಗೆ ಎಲ್ಲ ಇಡೀ ದೇಶ ತುಂಬಾ ಚರ್ಚೆ ನಡೀತದ ಕಣ್ಣು. ಹಂಗೆ ನಮ್ಮೂರಾಗು ಯಾಕೆ ನಾವೊಂದು ಕಾರ್ಯಕ್ರಮ ಮಾಡಿಕೊಂಡು ಮಾಡ್ಬೇಕು. ಈಗ ನೋಡಪ್ಪ, ಕಾರ್ಯಕ್ರಮ ಮಾಡಮ್ಮ, ನೀನಿಂಗೆ ತೂ ಕುಡ್ಸ್ಕೊಂಡ್ ಕುಂತಿದ್ರ ಆಗಲ್ಲ, ನಾಳೆನೆ ಕಾರ್ಯಕ್ರಮ. ಅವೋ ತೂ ಕುಡ್ನಂದ್ರೆ ನಿಧಾನಕ್ ಮಾತಾಡ್ತಿದ್ದೀನಿ, ತೂ ಕುಡಿಸ್ತಾ ಇದೀನಿ. ಇನ್ನು ಒಂಥರ ನಿದ್ದೆ ಮಬ್ಬು ಬಿಡು ಬಿಡು. ನೋಡು ಜಯಣ್ಣ, ನೀ ಹೇಳದು ಸರಿಯಾಗಿ, ಅದೆ ಈ ವರ್ಷ ವರ್ಷ ನೀನು ಒಬ್ನೇ ಮಾತಾಡ್ತಿದ್ದೆ, ಈ ಸರಿ ಕಮಲಕ್ ಮಾತಾಡ್ಲಿ. ರೈತ ಮಾತಾಡೋದ್ ಮುಖ್ಯ ಅಲ್ಲ, ಈಗ ಹೆಂಗ್ ಸಮಾರಂಭ ಮಾಡೋದ್ ಅದನ್ನ ಕೇಳು. ಈಗ ನಮ್ ಜಯಣ್ಣ ಅದಕ್ಕೆಲ್ಲ ಪಿಲಾನ ಮಾಡಾನೆ, ಅವನು ಸುಮ್ನೆ ಮಾತಾಡದ್ನ ಅದೆಲ್ಲ ಮಾಡಿರ್ತಾನೆ ಅಮ್ಮ ಜಾಣ. ಆಯ್ತಾ, ಅದೇನೇನ್ ಮಾಡಿದ್ಮೇಲೆ ನೀನ್ ಹೆಂಗ್ ಹೇಳ್ದೆ ನೀನ್ ಮಾತಾಡ್ಬೇಡ ಅಂತ? ಅಲ್ಲ ಅಲ್ಲ, ಅಂದ್ರೆ ನೀನು ಪಿಳಾನ ಮಾಡ್ಬಿಟ್ಟು ನೀನೇ ಮಾತಾಡ್ಕೊಂಬಿಡೋದಿಗಿಂತ ಕೆಲ್ಸ ಮಾಡೋರು ಯಾರು ಇದಾರವ? ಬೆಳಿಗ್ಗೆ ಎದ್ದಳ್ತಿದ್ದಯಿ, ಎತ್ತಲು ಗುಡಿಸ್ತಿದ್ದಯಿ, ಮಧ್ಯಾಹ್ನ ಆಯ್ತಿದ್ದಂಗೆ ಹೊಲದಿಕ್ಕೂ ಕೊಯ್ತಾಳೆ, ಕಳೆ ಕೀಳ್ತಾಳೆ. ಆಯ್ತಾ, ಇದೆಲ್ಲ ಮಾಡೋದ್ರಿಂದ ನಮ್ ಕಮಲಕ್ನೆ ಮಾತಾಡ್ಲಿ. ಅದಕ್ಕೇನಂತೆ ಅಲ್ಲ, ಯಾರು ಮಾತಾಡ್ತಾರೆ ಅನ್ನೋದಕ್ಕಿಂತ ಅಣ್ಣ, ಈಗ ಏನಾಗತ್ತೆ ವ್ಯವಸಾಯ ಅಂತ ತಕೊಂಡ್ರೆ ಈಗ ಐಕಳುಗಳಿಗೆ ಅದ್ರ ಬಗ್ಗೆ ಗೌರವ ಇಲ್ಲ. ಯಾಕಂದ್ರ ವ್ಯವಸಾಯ ಮಾಡಿ ನಮ್ಮ ಅಪ್ಪೇನ್ ಸಂಪಾದನೆ ಮಾಡ್ದ, ನಮ್ಮ ಅವ್ವೇನ್ ಸಂಪಾದನೆ ಮಾಡಿದ್ಲು. ಪ್ಯಾಟೆಗ್ ನೋಡಿದ್ರೆ ಮನೆಗ್ ಮೂರ್ ಕಾರ್ ಮಾಡಿಕೊಂಡವ್ರೆ, ಆಮೇಲೆ ಬ್ಯಾರೆ ಬೇರೆ ತರ ಸೋಕಿ ಮಾಡ್ಕೊಂಡು ಓಡಾಡ್ತಾರೆ, ಒಳ್ಳೆ ಪ್ಯಾಂಟ್ ಹಾಕೊಂತಾರೆ, ಒಳ್ಳೆ ಸಾಲ್ಟ್ ಹಾಕೊಂತಾರೆ, ಒಳ್ಳೆ ಏನು ಸೀರೆ ಉಟ್ಕೊಂತಾರೆ, ಒಳ್ಳೆ ಪಿಕ್ಚರ್ ನೋಡ್ತಾರೆ, ಒಳ್ಳೆ ಹೋಟ್ಲಾಗ ಉಣ್ತಾರೆ. ಅದೇ ನಮ್ಮ ಹಾಲು ಅಂತಾರಲ್ಲ, ನಮ್ಗೇನದೆ ಬದುಕು, ನಾವು ವ್ಯವಸಾಯ ಬಿಟ್ಬಿಟ್ಟು ಸಿಟಿಗೆ ಹೋಗಿ ಸೇರ್ಕೊಂಡ್ಬಿಡುಮ ಅಂತ ಮಕ್ಳುಗಳಿಗೆ ಆಸೆ ಇಲ್ವಾ. ನಮ್ಮ ಅಪ್ಪನ ಐದು ಪೈಸಾ ಕೊಡು ಅಂದ್ರು ಕೊಡೋದಿಲ್ಲ, ಮೂರೆಂಟು ಕಣಿ ಹೊಡಿತಾನೆ, ಪ್ಯಾಟೆನಲ್ಲ ಆದ್ರೆ ಸಂತೋಷವಾಗಿರ್ಬೋದು ಅಂತ. ಹಳ್ಳಿನಾಗ ಏನದೆ, ಹಳ್ಳಿ ದಿಕ್ಕನಾಗ ಏನದೆ ಅಂತ ಈಗೆಲ್ಲ ಐಕಳುಗಳು ಎಣ್ಣೆ ಐಕಳುಗಳು ನೋಡಪ್ಪ, ಮಾತಾಡ್ಸಿದ್ರ ನಾನು ರೈತನ ಮದುವೆ ಮಾಡ್ಕೊಳಕಿಲ್ಲ ಅಂತ. ಅದೇನೋ ಎಣ್ಣೆ ಕೊಡಲ್ವಂತ ರೈತರಿಗೆ, ಇದು ನ್ಯಾಯಮಾ? ಅಂದ್ರೆ ಈ ರೈತಾಪಿ ಬದುಕೈತಲ್ಲ, ಈ ಬದುಕಿನ ಘನತೆ ಏನೈತಲ್ಲ ಅದನ್ನ ಇಂಥ ಕಾರ್ಯಕ್ರಮಗಳಲ್ಲಿ ಸಣ್ಣ ಎಕ್ಕಳುಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಈಗ ನೋಡಪ್ಪ, ಈ ಕಿತ ಬೇಡ, ನಾಳೆಯೇ ರೈತ ದಿನ ಆಯ್ತಾ? ಅದಕ್ಕೆ ಯಾಕೆ ಬೇಡ ಅಂದೆ? 17 ಇರು, ನಾ ಹೇಳ್ತೀನಿ ಮುಂದಕ್ಕೆ ದಿನ ಮಾಡಮು ಆಯ್ತಾ? ರೈತನಿಗೆ ಏನು ಕೊಡ್ತಿಲ್ಲ ಅಂತ ಹೇಳ್ದಿಯಲ್ಲ, ಮುಂದಿನ ಕಿತ ಏನ್ ಮಾಡ್ಬಿಡಮ್ಮ ಅಂತಂದ್ರೆ, ಈ ರೈತ ದಿನದಲ್ಲೇ ಒಂದ್ ಜೋಡಿ ಮದುವೆ ಮಾಡಂ ಬಿಡು. ಇನ್ನೂ ಒಂದ್ ವರ್ಷ, 3 ವರ್ಷ ಹೇಳೋದು ನಂಗೆ ಅರ್ಥ ಆಯ್ತು, ವಿಚಾರ ಸರಿಯಾದೆ. ಈ ಸರಿ ಏನ ಪಿಲಾನ ಮಾಡಿದೀನಿ ಗೊತ್ತೇ? ಹೇಳಪ್ಪ. ಈಗ ಶಿವಪ್ಪ ಅಂತ ಪಕ್ಕದೂರಾಗ ಅವ್ರೆ ಗೊತ್ತಲ್ಲ, ಅವರ ಮಗನ್ಗೆ ಬ್ಯಾರೆ ಊರಿಂದ ರೈತನ ಮಗಳನ್ನೇ ಕೊಟ್ಟು ಮದುವೆ ಮಾಡವನ್ ಇತ್ತೀಚೆಗೆ. ಈಗ ಶಿವಪ್ಪ ಅವನ ಹೆಂಡತಿ ಅವನ್ಗೆ ಎಣ್ಣ ಕೊಟ್ಟಿರೋದು ಎಣ್ಣಿನ ತಂದೆ ತಾಯಿ, ಮಗ ಮಗ ಮತ್ತೆ ಸೊಸೆ. ನೋಡಪ್ಪ, ಮಗನೂ ಓದ್ಕೊಂಡವನೆ, ಆ ಹುಡುಗಿನೂ ಓದ್ಕೊಂಡವಳೆ, ಇಬ್ರು ವ್ಯವಸಾಯನೇ ಮಾಡ್ತೀನಿ, ಇದರಲ್ಲೇ ಬದುಕು ಕಟ್ಕೋತೀನಿ ಅಂತ ಮುಂದ್ ಬಂದವ್ರೆ. ಅವ್ರನ್ನ ಕರೆಸ್ತಾ ಇದ್ದೀನಿ ಅವ್ರಿಗ ಒಂದು ಸನ್ಮಾನ ಮಾಡ್ಬಿಡಮ್ಮ. ಅಲ್ಲ, ಸನ್ಮಾನ ಮಾಡಕ್ಕಿಂತ ಕಣ್ಣಣ್ಣ, ಅವ್ರು ಮಾತಾಡಿದ್ರೆ ನಮ್ಮೂರಲ್ಲ ಅವರಲ್ಲ ಸಣ್ಣ ಪುಟ್ಟ ಹುಡುಗರು ಅವಕ್ಕೂ ನಾವು ಹಿಂಗ್ ಮಾಡ್ಬೇಕು ಅಂತ ಬತ್ತದೆ. ಬಚಾವಾದ ಬಿಡು, ನೀನು ಮಾತಾಡ ತಪ್ಪಿಸ್ಕೊಂಡ್ ಅಲ್ಲ. ಈಗ ಆ ಸಂದರ್ಭದಾಗೆ ನೀನು ಮಾತಾಡ್ಬೇಕು, ಕಮಲಕ್ನು ಮಾತಾಡ್ಬೇಕು. ಈಗ ಮಾತ ಯಾರ ಕೇಳರು, ಸುಮ್ನಿರು ಅವ್ರು ಮಾತಾಡ. ಹಂಗಲ್ಲ ಕಣ್ಣಣ್ಣ, ಅಂದ್ರೆ ಸ್ವಲ್ಪ ನೀನ್ ಬುದ್ಧಿ ಮಾತು ಹೇಳ್ದಂಗ ಆಯ್ತದಲ್ಲ. ಅದ್ನ ಹೇಳ್ತಾ ಇರೋದು, ನಾ ಮಾತಾಡಕ್ಕಿಲ್ಲ ನಾ ಮಾತಾಡಕ್ಕಿಲ್ಲ ಅಲ್ಲ. ಇಂಥ ಫಂಕ್ಷನ್ ಮಾಡ್ತಾ ಇದೀಮಿ ಅಂತ ನಾವು ಹೇಳಿದ್ರೆ ಯಾರ್ಯಾರೆಲ್ಲ ಸೇರ್ಬೇಕು, ಊರಿನ ಇದ್ಯಾವಂತರೆಲ್ಲ ಸೇರ್ಬೇಕು, ಯುವಕರು ಸೇರ್ಬೇಕು, ಯುವತಿರ್ ಸೇರ್ಬೇಕು, ತಲೆಬಲ್ತವ್ರು ಸೇರ್ಬೇಕು. ಇದೇನ ಫಂಕ್ಷನ್ ಮಾಡ್ಕೋತವ್ರೆ ಅಂತನ್ಬಿಟ್ಟು ಅವ್ರವ್ರ ಒಟ್ಟಿಲ್ಲ ಅವ್ರು ಇರೋದಲ್ಲ, ಬರ್ಬೇಕು ಈ ಫಂಕ್ಷನ್ಗೆ. ಅಂದ್ರ ನಾನು ಹೇಳೋದು, ಈಗ ಅವ್ರು ಬಂದಾಗ ಜನರಿಗೊಂದು ಮನವರಿಕೆ ಆಯ್ತದೆ. ಹೂಕಪ್ಪ, ಇಲ್ಲ ಸಮಾಜದಲ್ಲಿ ರೈತಾಪಿ ಗಂಡೈಕ್ಳಿಗೂ ಹೆಣ್ ಕೊಡ್ತಾರೆ, ವ್ಯವಸಾಯನೂ ಒಳ್ಳೆ ಕಸುಬು, ವ್ಯವಸಾಯ ಮಾಡಿದ್ರೆ ಬದುಕ್ ಕಟ್ಕೋಬಹುದು ಅನ್ನೋ ಒಂದು ಭರವಸೆ ಮೂಡ್ತದೆ. ಈ ಕಾರ್ಯಕ್ರಮದಾಗೆ ಅಂತ ವಿಚಾರ ಪ್ರಸ್ತಾಪ ಆಗ್ಬೇಕು. ಈಗ ಬೆಳೆ ಬೆಳೆಯೋದು, ಅದಕ್ಕೆ ಏನ್ ಗೊಬ್ಬರ ಹಾಕ್ಬೇಕು, ಅದ್ರ ವಿಚಾರ ಎಲ್ಲ ಬೇರೆ ಕಡೆ ಚರ್ಚೆ ಆಯ್ತದೆ. ಇನ್ನೊಂದಿನ ಮಾಡ್ಕೊಳ್ಳಿ, ರೈತಾಪಿ ದಿನಾಚರಣೆ ಅಂದ್ರೆ ರೈತರ ಕಸುಬು ಎಷ್ಟು ಮುಖ್ಯ, ಈಗ ಅನ್ನ ಬೆಳೆಯೋ ಕಸಬಿಗೆ ಎಷ್ಟು ಪ್ರಾಮುಖ್ಯತೆ ಐತೆ, ಇಂಥದ್ದು ಮಕ್ಕಳಿಗೆ ಹೆಣೈಕ್ಳಿಗೆ ಯುವಕರಿಗೆ ಅರ್ಥ ಆಗ್ಬೇಕು. ಸರಿ ಸರಿ, ಏನಾಗ್ಬಿಟ್ಟದೆ ನಗರದ ಸೋಕಿ ಕಡೆ ಎಲ್ಲ ತಿರುಗ್ಬಿಟ್ಟಾರೆ. ನೋಡು ಜಯಣ್ಣ, ಒಂದ್ ಮಾತ ಹೇಳ್ತೀನಿ ನಿನಗೆ. ನಮ್ಮೂರ್ನಲ್ಲಿ ರಾಮಣ್ಣ ಅಂತ ಒಬ್ಬಿದ್ದ, ನೆಪ್ಪಿಲ್ವಾ ನಿನಗೆ? ಬೇಟೆ ಸೇರ್ಕೊಂಡಲ್ಲ ಏನು, ಅವನಿಗೆ 10 ಎಕರೆ ಜಮೀನ್ ಇತ್ತು. ಅದೇನೋ ರಿಂಗ್ ರೋಡು ಅಂತಾರಲ್ಲಪ್ಪ ಸುತ್ತ, ಅದ ಮಾಡಬೇಕು, ನಿಮ್ಮ ಇದೆಲ್ಲ ಜಮೀನೆಲ್ಲ ಕೊಟ್ಬಿಡಿ ಅಂತನ್ಬಿಟ್ಟು ಯಾವುದೋ ಇಲಾಖೆಯವರು ದುಡ್ಡ ಇವನಿಗೆ ಕೊಟ್ಟಾರೆ. ತುಂಬಾ ತುಂಬಾ ದುಡ್ಡು ಕೊಟ್ಬಿಟ್ರೆ ಅಂತಕಂಡು ಜಯಣ್ಣು ಅವನಿಗೆ, ಅಮ್ಮ ಅದನ್ನ ಜೋಪಾನವಾಗಿ ಇಟ್ಕೊಂಡು ಮಕ್ಕಳಿಗೆ ಓದ್ಸಾಕೋ, ಮದುವೆಯೋಗೋ, ತಮ್ಮ ಆರೋಗ್ಯ ಕೆಟ್ಟದ್ರೆ ಆರೋಗ್ಯನ ಸರಿಪಡಿಸ್ಕೊಳಕೋ ಮಾಡ್ಕೋಬೋದಾಗಿತ್ತಲ್ವಾ ಜಯಣ್ಣ. ಅಮ್ಮ ಏನ್ ಮಾಡ್ದ, ಕಾರ ತಕ್ಕಂಡ, 7 ಕಾರು ಒಂದಲ್ಲ ಐಕ್ಳಿಗೆ ಬೈಕ ತಕೊಟ್ಟ ಆಯ್ತಾ. ಆಮೇಲೆ ಒಂದ್ ಮನೆ ಕಟ್ಟಿಸ್ಕತೀನಿ ಅನ್ಕೊಂಡು ಮನೆ ಕಟ್ಟಿಸ್ಕೊಂಡ. ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಬಂದ್ ದುಡ್ಡು ಎಷ್ಟು, ನಾವು ಖರ್ಚು ಮಾಡ್ಬೇಕಾಗಿರೋದು ಎಷ್ಟು, ಮುಂದಕ್ಕೆ ಎಷ್ಟು ಇಟ್ಕೋಬೇಕು, ಇಟ್ಕೊಂಡ್ರೆ ನಮ್ಗೆ ಏನ್ ಲಾಭ, ಅದೆಲ್ಲ ಯೋಚನೆ ಮಾಡ್ಬೇಕಲ್ವಾ ಜಯಣ್ಣ. ಕಾರು ಬೈಕ್ಗೆ ಪೆಟ್ರೋಲ್ ಹಾಕಕ್ಕಾದ್ರೆ ದುಡ್ಡು ಬೇಡವೇನಣ್ಣ. ಈಗ ಭುಜಮಟ್ಟಕ್ಕೆ ಬಂದಿದ್ರು, ಕಲಿಬಾರದ ಕಲ್ತ್ರು, ಇರೋ ಮನೆನೂ ಮಾರ್ಕೊಂಡ್ರು, ಕಾರು ಮಾರ್ಕೊಂಡ್ರು, ಬೈಕ ಮಾರ್ಕೊಂಡ್ರು, ಈಗ ಪ್ಯಾಟಲ್ ಹೋಗಿ ಕೂಲಿ ಮಾಡ್ತಾವ್ರೆ. ನೋಡಪ್ಪ, ಇದು ನಮ್ ರೈತರ ಸ್ಥಿತಿ. ಹಂಗೆಲ್ಲ ಮಾಡಬಾರ್ದು, ಅದಕ್ಕೆ ಉಳಿತಾಯ ಮಾಡ್ಕೊಂಡು ನಮ್ಮ ಬದುಕಿಗೆ ಏನೂ ಮುಖ್ಯ ಆಗೋದಿಲ್ಲ, ನಂಬುದು ಭೂತಾಯಿ ಮುಖ್ಯ ಅಂತ ಅನ್ಕೋಬೇಕಲ್ವಾ ಜಯಣ್ಣ. ನಿನಗೆ ಏನೇ ಸಿಟಿಗೆ ಹೋಗು, ಏನೇ ಶೋಕಿ ಮಾಡು, ತಿನ್ನದ ಅನ್ನ ತಾನೇ. ಸೋಕಿ ಮಾಡು ಅಂತ ಹೇಳ್ಬೇಡಕ್ಕವ್ವ, ಎಲ್ಲರೂ ಅದೇ ತಾನೇ ಹೋಗ್ತಾ ಇರೋದು ಸಿಟಿಗೆ. ಯಾವ ಸೋಕಿಯ ಮಾಡ್ಬೇಕು, ನಮ್ಮ ಆರೋಗ್ಯ ಕೆಡಿಸೋ, ನಮ್ ಬದುಕ್ ಕೆಡಿಸೋ ಸೋಕಿಯ ನಾವ್ ಯಾಕವ್ವ ಮಾಡ್ಬೇಕು ಅಲ್ವಾ? ನೀವ್ ಹೋಗ್ಬಿಟ್ಟು ಅನ್ನ ತಿನ್ನೋದ್ರ ಬದಲಿ ಅದೇನೋ ಬೀದಿ ಬದಲಿ ಅದೇನೋ ಮಾಡ್ತಾರಲ್ಲ, ಅದ ತಿನ್ಕೊಂಡು ಹೊಟ್ಟೆ ಕೆಡಿಸ್ಕೊಳ್ಳೋದ ಸೋಕಿ ಮಾಡ್ತೀನಿ ಅಂತನ್ಬಿಟ್ಟು. ಅಲ್ಲ ಈಗ ನಿಂಗೆ ನಾಳೆಗೆ ಏನಪ್ಪ ಒಂದು ಡ್ರೆಸ್ ನ ಕೂಡ ಅವನಿಗೆ ಆಯ್ಕೆ ಮಾಡಿದೀನಿ. ಅದೇ ಹೇಳಂದಲ್ಲ ಸೈನಿಕರ ತರ ಅಲ್ಲ, ಕೌಚ ಅದ ಆಮೆಕ್ಕೆ. ಈಗ ನಾಳಿಕ್ ನಿನ್ಗೆ ಏನಪ್ಪ ಈ ಕೆಂಪನೆದು ಇದು ಏನು ಅಂಗಿ ಓ ಬ್ಯಾಂಡ್ ಅವ್ರ ಹಾಕತ್ತಾರಲ್ಲ ಟೋಪಿ ಬ್ಯಾಂಡು ಬ್ಯಾಂಡು ಕುಲಾವಿ ತರದ್ದು ಟೋಪಿ ಆಮೇಲೆ ಕೈಯಾಗೆ ಏನಾರು ಒಂದ್ ಗೊಂಬೆ ಗೊಂಬೆ ಕೊಟ್ಬಿಟ್ಟು ಇವನ್ ಹೆಂಗ್ ಮಾಡುವ ಅಂತಂದ್ರೆ ಸಾಂತಾ ಕ್ಲಾಸ್ ಅಂತಾರಲ್ಲ ಕ್ರಿಸ್ಮಸ್ ಬತ್ತಾಯ್ತಲ್ಲ ಅದಕ್ಕೆ ಇವನ್ಗ ಆಡ್ರೆಸ್ ಹಾಕ್ಸ್ಬಿಡಮ್ಮ ನಿನಗ್ ಬೇಡವಪ್ಪ ಅಲ್ಲ ನೀನಿದ್ರು ಸಾಕು ಇಬ್ರು ಹಾಕಳಂ ಬಿಡು ಬೇಡ ಬೇಡ ಒಂದ್ ದೊಡ್ಡದು ಒಂದ್ ಚಿಕ್ಕದು ಬೇಡ ಆಡ್ರ ಕೊಟ್ಬಿಡು ನಿಮಗೆ ಚೆಂದಾಗಿರ್ತೈತೆ ಆಯ್ತು ಬಿಡು ಏನಂದೆ ಕಮಲ ಬರೀ ಅದ ಹಾಕೊಳಂಗಿಲ್ಲ ಮಕ್ಳಿಗೆಲ್ಲ ಚಾಕ್ಲೇಟ್ ಬಿಸ್ಕತ್ತು ಎಲ್ಲ ತಂದ್ಕೊಂಡು ಕೊಡಿಸ್ತಾನಲ್ಲ ನೀನ್ ಕೊಡಿಸಿ ನೀ ಬಿಸ್ಕೆಟ್ ಕೊಡಿಸು ಜಯಣ್ಣ ಚಾಕ್ಲೇಟ್ ಕೊಡಿಸ್ಲಿ ನನಗೆ ಅನುಮಾನ ಏನ್ ಗೊತ್ತೆ ಇವನ್ ಜಾಬ್ನಾಗ ತುಂಬ್ಕೊಬಿಟ್ಟು ಇವನೇ ಕೊಡಕಿನ ಮುಂಚೆ ತಿನ್ಕೊಬಿಟ್ರೆ ಎಂತ ಅಲ್ಲ ನೀನು ಎಷ್ಟು ಕೊಡ್ತಿದ್ದ ಏನಾದ್ರ ಮೇಲೆ ಯೋಚನೆ ಮಾಡ್ತೀವಿ ಸುಮ್ನೀರು ಕೊಡೋದ್ ಮೂರ್ ಕಾಸು ಪಾಣೆ ತುಂಬಾ ಆಸು ಒಂದಂಗ ಆಯ್ತೆ ಅಲ್ಲ ಅದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ರೈತರ ದಿನಾಚರಣೆ ಆದ್ಮೇಲೆ ಕಿರಿಸಿಮಸ್ಸು ಬಂದ್ಬಿಡ್ತದೆ ಮೂಕಪ್ಪ ಇಲ್ವಾ ಅದಕ್ಕ ನಿನ್ಗೆ ಒಂದು ಸೋಬೆ ನೀನು ಸಾಂತಾ ಕ್ಲಾಸ್ ತರ ಆಗ್ಬಿಟ್ಟು ಸೋಬನ ಸೋಬೆ ಸೋಬೆ ಸೋಬೆ ಅಂದ್ರೆ ಸೋಬೆ ಅಂದ್ರೆ ಏನ್ ಹೇಳದಣ್ಣ ಅದನ್ನ ಬೆಳಕು ಅಂತ ಅನ್ಕೊಳಪ್ಪ ಲೈಟ್ ಪುಟ್ಟಯ್ಯ ಹಂಗಲ್ಲ ಅಂದ್ರೆ ಏನೋ ನಿನ್ಗೊಂದ್ ಘನತೆ ಹಾಕೊಂಡು ಹಂಗೆ ಮಕ್ಕಳೆಲ್ಲ ಖುಷಿ ಪಡ್ತಾವಲ್ಲ ಹಂಗೆ ಎಲ್ಲ ಬಂತು ಕೇಳಿದ್ದೆಲ್ಲ ಕೊಡ್ತೈತೆ ಅಂತೆಲ್ಲ ಅನ್ಕೊಂಡು ಅದು ಒಂದ್ ಖುಷಿ ಅಲ್ವೇ ಅದೇ ಕೇಳಿದ್ದೆಲ್ಲ ಕೊಡ್ತೈತೆ ಅನ್ಬಿಟ್ಟು ಇರೋ ಚಾಕ್ಲೇಟ್ ಕೊಡ್ಬೋದು ಬಿಸ್ಕೆಟ್ ಕೊಡ್ಬೋದು ಕಣ್ಜಯ್ಯ ಅಣ್ಣ ಆಮೇಲೆ ಇನ್ನೇನೇನ ಕೇಳ ನಾ ಎಲ್ಲಿ ತಂದು ಕೊಡ್ಲಿ ಬಿಡು ಸಾಂತಾ ಕ್ಲಾಸ್ ಅಂದ್ರೆ ಅಷ್ಟೇ ಯಾಕೆ ಹೇಳೋದು ಒಟ್ನಲ್ಲಿ ಕ್ರಿಸ್ಮಸ್ಸುನು ಸಂದಾಗ ಆಚರಣೆ ಮಾಡ್ಲಿ ಅಂತ ಹೇಳ್ಬೇಕಲ್ವೇನ ನೋಡಪ್ಪ ಕ್ರಿಸ್ಮಸ್ ಒಂದಂಗೆ ನೆಪ್ಪ ಆಯ್ತು ಏನ ನಮ್ ವಿಕ್ಟರ್ ಅಣ್ಣ ಬತ್ತಿದ್ನಲ್ಲಪ್ಪ ಊರಿಗೆ ಆಯ್ತಾ ಅವನು ಬಂದಿದ್ದ ಬಂದ್ಬಿಟ್ಟು ಎಲ್ಲಿಯ ಜಯಣ್ಣ ಕಮಲಕ್ಕ ಕಾಣ್ತಿಲ್ಲ ಚಂದ್ರಣ್ಣ ಅಂತಂದ ಇಲ್ಲೇ ಇಷ್ಟೊತ್ತವರೆಗೂ ಕುಂತಿದ್ರು ಎಲ್ಲ ಹಟ್ಟಿ ದಿಕ್ಕ ಹೋಗಿರ್ಬೇಕು ಹಟ್ಟಿ ಹತ್ರಕ್ಕೆ ಹೋಗಿದೆ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ ಏನು ಇಸ್ಯ ನನಗೆ ಹೇಳ್ಬಿಡು ಇಲ್ಲ ನಾವು ಕ್ರಿಸ್ಮಸ್ ಮಾಡ್ತಿದ್ದೀವಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟೆ ಅಲ್ಲ ಫಸ್ಟು ನಿನ್ನೆ ಕೇಳಿದ್ದು ಆಮೇಲೆ ನನ್ನನ್ನು ಕೇಳಿದ್ದು ಆಮೇಲಿಂದ ಆಯ್ತು ಎಷ್ಟೊತ್ತಿಗೆ ಏನು ಬರೋದು ಇಕ್ಟರಣ ಅಂತಂದೆ ಇಂಥ ಎಷ್ಟೊತ್ತಿಗೆ ಬನ್ನಿ ಏನು ತೊಂದರೆ ಇಲ್ಲ ನಿಮಗೆ ಬಿಡು ಮಾಡ್ಕೊಂಡು ಅಂತ ಅದಕ್ಕೆ ಊಟಕ್ಕೆ ಹೋಗ್ಬಿಡಮ್ ಕಣಪ್ಪ ಪ್ರಾರ್ಥನೆ ಮಾಡಕ್ಕೆ ಕರೀಲಿಲ್ಲ ಅನ್ನ ಅವನು ಅಯ್ಯೋ ಪ್ರಾರ್ಥನೆ ಅಂದಂಗೆ ನೆಪ್ಪಾಯ್ತು ಬಿಡು ಏ ವರ್ಸ್ ಬಂತು ಅಂತಂದ್ರೆ ಆಕಾಶವಾಣಿನಲ್ಲಿ ಅದೇನ ಪ್ರಭುವೇ ಏಸು ಅದೊಂದು ಆಡ ಹಾಕ್ಬಿಡ್ತಾರೆ ಕಣ್ಜಯ್ಯಣ್ಣ ನಾನು ಆಟೋ ವರ್ಷದಿಂದಲೂ ಕೇಳ್ಕೊಂಬರ್ತೀನಿ ಪ್ರತಿ ಭಾನುವಾರ ಹಾಕ್ತಾರೆ ಕೇಳಿಸ್ಕೊ ಅದು ಬಿಡವ ಅದ್ ಪ್ರತಿ ಭಾನುವಾರ ಹಾಕೋದು ಗೊತ್ತು ಕಣ ಈಗ ಪ್ರಾರ್ಥನೆ ಪ್ರತಿಯೊಬ್ಬರು ಮಾಡ್ಬೇಕು ಯಾಕೆ ಅಂತಂದ್ರೆ ವಿಕ್ಟರ್ ಅಣ್ಣನೇ ಹೇಳ್ತಿದ್ದ ಗೀತ ಪ್ರಾರ್ಥನೆ ಮಾಡಿದ್ರೆ ಅಂದ್ರೆ ಭಜನೆ ಮಾಡಿದ್ರೆ ನಾವು ಭಜನೆ ಅಂತೀವಿ ಅವರು ಪ್ರಾರ್ಥನೆ ಅಂತ ಭಜನೆ ಮಾಡಿದ್ರೆ ಮನೆ ವಿಭಜನೆ ಆಗಕ್ಕಿಲ್ವಂತ ಓ ತಕಳಪ್ಪ ಅಂದ್ರೆ ಮನೆ ಸದಸ್ಯರೆಲ್ಲ ಒಟ್ಟಿಗೆ ಸೇರ್ತೀವಿ ಒಟ್ಟಿಗೆ ಸೇರ್ಬಿಟ್ಟು ಒಂದೇ ಕಡೆ ಕುಂತ್ಕೊಂಡು ದೇವ್ರನ್ನ ನೆನ್ಕತೀವಿ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳೋದು ಅಂತಂದ್ರೇನೆ ಒಳ್ಳೇದಲ್ವೇನಣ್ಣ ಹೌದಕ್ಕಪ್ಪ ನೋಡಪ್ಪ ಯಾವ ಧರ್ಮದವ್ರೇ ಪ್ರಾರ್ಥನೆ ಮಾಡ್ಲಿ ಮನ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದು ಅಲ್ವಾಪ್ಪ ಮನ್ಸುಗಳನ್ನ ಪ್ರಾರ್ಥನೆ ಮಾಡಿಸ್ತಾರಲ್ಲ ಕಾನ್ವೆಂಟ್ ಅಲ್ಲಿ ಓದಿರೋದು ಅದಕ್ಕೆ ಇಂಗ್ಲಿಷ್ ಪದವಾರ್ ಚೆನ್ನಾಗಿ ಆಡ್ತಾಳೆ ಇನ್ನೊಂದ್ಕಿತ ಆಡ್ಸಮ್ ಅಲ್ಲಪ್ಪ ದೇವ್ರೆಲ್ಲ ಒಂದೇ ಹೌದು ಅಲ್ವಾ ಅದ್ ಯಾವ ದೇವ್ರಗಾರು ಹೇಳ್ಕೊ ಸೇರೋದು ಭಗವಂತ ಒಬ್ನೇ ಒಬ್ನೇ ಇಲ್ವಾ ಆದ್ರೆ ಉದ್ದೇಶ ಒಳ್ಳೇದಿರ್ಬೇಕು ನಾವು ಪರಸ್ಪರ ಸಹಾಯ ಮಾಡ್ಕೊಂಡು ಚಂದಿರ್ಬೇಕು ಅವನಂಗ ಇವನಿಂಗ ಎಲ್ಲಾರು ಪ್ರಾರ್ಥನೆ ಮಾಡ್ಕ ಅಂದ್ರೆ ನಮ್ಮ ಉದ್ದೇಶ ಏನು ನಾವು ಒಟ್ಟಿಗಿರ್ಬೇಕು ಸಂತೋಷವಾಗಿರ್ಬೇಕು ಊರ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಚೆನ್ನಾಗಿ ಹೇಳ್ದ ಕಣ ಎಲ್ಲರೂ ರೈತರೇ ಏನವ ಅಲ್ಲಕಪ್ಪ ಪಕ್ಕದ ಇನ್ನೊಂದು 10 ಗಜ ದೂರದಲ್ಲಿರೋದು ಮಣ್ಣು ಒಂದಿಯೇ ನಾವ್ ನಿಂತಿರ ನೆಲವು ಮಣ್ಣಿಯೇ ಅಲ್ವಾ ಎಲ್ಲಾರೂ ಮಣ್ಣೆ ಎಲ್ಲಾರೂ ಭೂಮಿ ಇಲ್ಲದೆ ಎಲ್ಲ ಪಡ್ಕೊಳ್ಳೋದು ಅದಕ್ಕೆ ನಮ್ ನಮ್ಮಲ್ಲಿ ಯಾಕೆ ಬ್ಯಾದ ಅಲ್ವಾ ಒಟ್ಟಾಗಿರೋಲ್ಲ ಮಣ್ಣಿಂದ ಕಾಯ ಅದ ಹೇಳದ್ನಲ್ಲವ ಕಳೆದ ಕಿತ್ತನೆ ಅದ ಪದವ ಬಿಡು ಈಗ ಯಾಕೆ ನೆಪ್ಪಿಸ್ತಿದೀ ಟೈಮ್ ಆಗೋಯ್ತಾ ಅದೆ ಪದವ ಆಳಕ್ ಸಮಯ ಇಲ್ಲ ಇನ್ನೊಂದ್ ಕಿತ್ತ ಅವನಿಗೆ ನಿದ್ದೆ ಬತ್ತದೆ ಕಮಲಕ್ಕ ಅದಕ್ಕ ಸ್ಟ್ರಾಂಗ್ ಆಗಿ ಕಾಪಿ ಮಾಡ್ ಹೊಡ್ಕೊಂಡ್ ತಗೊಂಡ್ಬಂದ್ಬಿಡು, ಕುಡಿದ್ರೆ ಅವನಿಗೆ ನಿದ್ದೆ ಎಲ್ಲ ಓಡೈತದೆ, ರಾತ್ರಿಗೂ ನಿದ್ದೆ ಬರಬಾರ್ದು, ಹಂಗ ಕಾಪಿ ಮಾಡ್ಕೊಟ್ಬಿಡು. ಹೆಂಗು ನಾಳೆ ಸಮಾರಂಭಕ್ಕೆಲ್ಲ ತಯಾರಿ ಮಾಡಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಚಂದ್ರಣ್ಣ. ಸಳಿಗೆ ಕೈ ಕಾಲೆಲ್ಲ ಕುಳು ಕುಳು ಅಂತಾದೆ, ಎದ್ನಡಿ ಕಾಪಿಯ ತಕೊಂಬೋಗು. ಬಂದೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 23ನೇ ತಾರೀಕು ವಿಶ್ವ ರೈತ ದಿನ. ಈ ಸಂದರ್ಭದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಯಾವೆಲ್ಲ ಸೌಲಭ್ಯಗಳು ರೈತರಿಗೆ ದೊರೆಯುತ್ತಿದೆ ಎನ್ನುವ ಕುರಿತ ಮಾಹಿತಿ ಈಗ ತಿಳಿಯೋಣ. ನಮಸ್ಕಾರ, ನಾನು ಕೃಷ್ಣಮೂರ್ತಿ ಎನ್ಪಿ ಅಂತ, ಮುಖ್ಯ ವ್ಯವಸ್ಥಾಪಕ ಭಾರತೀಯ ಸ್ಟೇಟ್ ಬ್ಯಾಂಕ್ ಮೈಸೂರು. ಚಿಂತನೆಗೆ ಪ್ರಚೋದಿಸುವ ಒಂದು ಮಾತಿದೆ, ನಾನು ಒಬ್ಬ ರೈತನಿಗೆ ಆದ್ಯತೆ ನೀಡುವೆ, ಏಕೆಂದರೆ ಒಬ್ಬ ರೈತ ಈ ದೇಶವನ್ನು ಪೋಷಿಸುತ್ತಾನೆ. ರಾಷ್ಟ್ರೀಯ ರೈತರ ದಿನ ಅಥವಾ ರಾಷ್ಟ್ರೀಯ ಕಿಸಾನ್ ದಿವಸದಂದು ನಮ್ಮ ದೇಶದ ಬೆನ್ನೆಲುಬು ಆಗಿರುವ ರೈತ ಬಾಂಧವರನ್ನು ನಾವು ಗೌರವಿಸೋಣ. ಏಕೆಂದರೆ ನಮ್ಮ ಶ್ರಮಜೀವಿ ರೈತರು ಅನ್ನದಾತರಷ್ಟೇ ಅಲ್ಲದೆ ಈ ದೇಶದ ಬೇರುಗಳು. ನಮ್ಮ ಹೊಟ್ಟೆ ತುಂಬಿದ್ದರೆ ಅದರ ಹಿಂದೆ ಒಬ್ಬ ಶ್ರಮಜೀವಿ ರೈತ ಇರುತ್ತಾನೆ ಎಂಬುದನ್ನು ನಾವೆಲ್ಲರೂ ನೆನಪಿನಲ್ಲಿಡಬೇಕಾದ್ದು ಅತ್ಯವಶ್ಯಕ. ಪ್ರತಿ ವರ್ಷದ ಡಿಸೆಂಬರ್ 23ರಂದು ಆಚರಿಸಲಾಗುವ ಈ ದಿನ ಪ್ರತಿ ರೈತನ ನಂಬಿಗಸ್ತ ಪಾಲುದಾರನಾಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ನಮ್ಮ ಸಮಾಜಕ್ಕೆ ಅವರ ಅಮೂಲ್ಯ ಕೊಡುಗೆಯನ್ನು ಅತ್ಯಂತ ಗೌರವಾದರಗಳಿಂದ ಗುರುತಿಸುತ್ತದೆ. 16 ಡಿಸೆಂಬರ್ 2024ರಿಂದ ಪ್ರಾರಂಭವಾಗಿ ಒಂದು ವಾರ ನಡೆಸಲಾಗುವ ಅನ್ನದಾತ ಮಹೋತ್ಸವದ ಮೂಲಕ ಈ ಸುಸಂದರ್ಭವನ್ನು ಅವರೊಂದಿಗೆ ಆಚರಿಸಲು ಬ್ಯಾಂಕ್ ಹೆಮ್ಮೆ ಪಡುತ್ತದೆ. ಈ ಮಂಗಳಕರ ದಿನದಂದು ನಮ್ಮ ದೇಶದ ಭವಿಷ್ಯಕ್ಕೆ ಶ್ರೇಷ್ಠ ಮಹತ್ವ ಹೊಂದಿರುವ ಒಂದು ಕಲ್ಪನೆಯ ಬಗ್ಗೆ ಚರ್ಚಿಸಲು ನಿಮ್ಮ ಮುಂದೆ ನಿಲ್ಲುವುದು ಒಂದು ಗೌರವವೇ ಸರಿ. ವಿಕಸಿತ ಭಾರತ 2047, ನಾವು ಒಂದು ಸಮೃದ್ಧ, ಶಕ್ತಿಯುತ ಮತ್ತು ಸ್ವಾವಲಂಬಿ ಭಾರತವನ್ನು ಕಲ್ಪಿಸಿಕೊಳ್ಳುತ್ತಿರುವಾಗಲೇ ಈ ಕಲ್ಪನೆಯ ಮೂಲಾಧಾರ ನಮ್ಮ ರೈತರ ಸಬಲೀಕರಣದಲ್ಲಿದೆ ಎಂಬುದನ್ನು ನಾವು ಒಪ್ಪಬೇಕಿದೆ. ನಮ್ಮ ರೈತರು ನಮ್ಮ ಕೃಷಿ ಭೂಪ್ರದೇಶದ ಹೃದಯ ಮತ್ತು ಅವರ ಯೋಗಕ್ಷೇಮ ಒಂದು ವಿಕಸಿತ ಭಾರತದ ಕನಸನ್ನು ಸಾಧಿಸಲು ಮೂಲಭೂತವಾದುದು. ಭಾರತದಲ್ಲಿ ಕೃಷಿ ಒಂದು ಉದ್ಯಮ ಮಾತ್ರವಲ್ಲ, ಅದು ಒಂದು ಜೀವನ ಶೈಲಿ. ಇದು ನಮ್ಮ ಬಹುಪಾಲು ಜನಸಂಖ್ಯೆಯ ಆಧಾರವಾಗಿದೆ. ಆಹಾರ ಸುರಕ್ಷತೆಯನ್ನು ಒದಗಿಸುತ್ತದೆ ಮತ್ತು ಸಂಬಂಧಿತ ವಿವಿಧ ಚಟುವಟಿಕೆಗಳನ್ನು ಬೆಂಬಲಿಸುತ್ತದೆ. ನಮ್ಮ ರೈತರು ದೇಶಕ್ಕೆ ಉಣಬಡಿಸುತ್ತಾರೆ. ಅವರ ಕೊಡುಗೆ ಹೊಲಗಳನ್ನು ಮೀರಿ ವಿಸ್ತರಿಸಿದೆ. ಗದ್ದೆಯಿಂದ ಮೇಜಿಗೆ, ಜವಳಿಯಿಂದ ಔಷಧಿಗಳವರೆಗೆ, ಹೈನುಗಾರಿಕೆಯಿಂದ ಕೋಳಿ ಸಾಗಾಣಿಕೆವರೆಗೆ ಮತ್ತು ಇನ್ನೂ ಬಹಳಷ್ಟು. ನಾವು ಒಂದು ವಿಕಸಿತ ಭಾರತದೆಡೆಗೆ ದುಡಿಯುತ್ತಿರುವಾಗಲೇ ನಾವು ನಮ್ಮ ರೈತರನ್ನು ಈ ಅಭಿವೃದ್ಧಿಯ ಮಧ್ಯಭಾಗದಲ್ಲಿ ಇರಿಸುವುದು ಅತ್ಯಗತ್ಯ. ಏಕೆಂದರೆ ಒಂದು ದೇಶ ಸಮೃದ್ಧವಾಗಬೇಕೆಂದರೆ ಅದು ಸಮೃದ್ಧ ರೈತರಿಂದ ಮಾತ್ರ ಸಾಧ್ಯ. ವಿಕಸಿತ ಭಾರತ ದರ್ಶನದ ಒಂದು ಭಾಗವಾಗಿ ನಮ್ಮ ರೈತರನ್ನು ಆಹಾರ ಉತ್ಪಾದಕರಾಗಿ ಮಾತ್ರವಲ್ಲದೆ ಉದ್ಯಮಿದಾರರಾಗಿ ಕೂಡ ನೋಡಬೇಕಾಗಿದೆ. ಅವರನ್ನು ಉತ್ಪಾದನೆಯಿಂದ ಸಂಸ್ಕರಣೆ, ಪ್ಯಾಕೇಜಿಂಗ್ ಮತ್ತು ಮಾರಾಟ ಕೃಷಿ ಮೌಲ್ಯ ಸರಪಳಿಗೆ ಸಂಯೋಜಿಸುವುದರಿಂದ ನಾವು ಹೆಚ್ಚಿನ ಆದಾಯ ಮತ್ತು ಬೃಹತ್ತಾದ ಆರ್ಥಿಕ ಸ್ಥಿರತೆಯ ಅವಕಾಶಗಳನ್ನು ಸೃಷ್ಟಿಸಬಹುದು. ಈ ನಿಟ್ಟಿನಲ್ಲಿ ಕೃಷಿಯನ್ನು ಆಧುನೀಕರಣಗೊಳಿಸಲು ಭಾರತ ಸರ್ಕಾರವು ಗಮನಾರ್ಹ ಹೆಜ್ಜೆಗಳನ್ನಿಟ್ಟಿದೆ. ಕೃಷಿ ಮೂಲಸೌಕರ್ಯ ನಿಧಿ AIF ಮತ್ತು ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣ ಉದ್ಯಮಗಳ ಅಧಿಕೃತತೆ PMFME ಮುಂತಾದ ಯೋಜನೆಗಳ ಮೂಲಕ ನಮ್ಮ ಕೃಷಿ ವಿಧಾನಗಳನ್ನು ಆಧುನೀಕರಣಗೊಳಿಸಲು, ತಮ್ಮ ಆದಾಯವನ್ನು ಸುಧಾರಿಸಲು ಮತ್ತು ಆಹಾರ ಸಂಸ್ಕರಣೆಯಂತಹ ಹೊಸ ಕ್ಷೇತ್ರಗಳನ್ನು ವೈವಿಧ್ಯಗೊಳಿಸಲು ನಮ್ಮ ರೈತರನ್ನು ಸಬಲೀಕರಣಗೊಳಿಸಲಾಗುತ್ತದೆ. ರೈತ ಉತ್ಪಾದಕ ಸಂಸ್ಥೆಗಳ FPO ಸೃಷ್ಟಿಯು ಈ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ರೈತರನ್ನು ಒಟ್ಟುಗೂಡಿಸುವುದರಿಂದ ಉತ್ತಮ ಬೆಲೆ, ಉತ್ತಮ ಗುಣಮಟ್ಟದ ಒಳ ಹರಿವುಗಳು ಮತ್ತು ತಂತ್ರಜ್ಞಾನಗಳಿಗೆ ಪ್ರವೇಶ ಹೊಂದಲು ಸಹಾಯವಾಗುತ್ತದೆ ಮತ್ತು ಬೆಳವಣಿಗೆಗೆ ಹೊಸ ಹಾದಿಗಳು ತೆರೆಯುತ್ತವೆ. ಸರ್ಕಾರದ ಉದ್ಯಮಶೀಲತೆಯನ್ನು ಬೆಂಬಲಿಸುವಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಒಬ್ಬ ಬದ್ಧ ಪಾಲುದಾರ ಮತ್ತು ಸದಾ ಕೃಷಿ ಸಮುದಾಯದ ಒಬ್ಬ ಬಲವಾದ ಮಿತ್ರನಾಗಿದ್ದಾನೆ. 22,000 ಹೆಚ್ಚಿನ ಶಾಖೆಗಳ ತನ್ನ ವಿಶಾಲವಾದ ಜಾಲದಲ್ಲಿ 15,000 ಹೆಚ್ಚಿನ ಶಾಖೆಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ ಮತ್ತು 80,000 ಹೆಚ್ಚಿನ ಬಿಸಿನೆಸ್ ಕರೆಸ್ಪಾಂಡೆಂಟ್ ಮತ್ತು ಕಸ್ಟಮರ್ ಸರ್ವಿಸ್ ಪಾಯಿಂಟ್ಗಳೊಂದಿಗೆ SBI ಸಾಲ ಸೌಲಭ್ಯಗಳು, ಉಳಿತಾಯ ಮತ್ತು ಆರ್ಥಿಕ ಉತ್ಪಾದನೆಗಳಂತಹ ಬ್ಯಾಂಕಿಂಗ್ ಸೇವೆಗಳನ್ನು ರೈತರಿಗೆ ನೇರವಾಗಿ ತಲುಪಿಸುತ್ತಿದೆ. SBI ವಿವಿಧ ಯೋಜನೆಗಳನ್ನು ಒದಗಿಸುತ್ತದೆ. ಈ ಮೂಲಕ ರೈತರು ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕ್ ಸಾಲವನ್ನು ಪಡೆಯಬಹುದಾಗಿದೆ. ಇವುಗಳಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ರೈತರಿಗೆ ಒಂದು ಪ್ರಮುಖ ಸಾಧನವಾಗಿದ್ದು, ಈ ಸಾಲಕ್ಕೆ ಭಾರತ ಸರ್ಕಾರದಿಂದ ಬಡ್ಡಿ ಸಹಾಯಧನ ಕೂಡ ಲಭ್ಯವಿರುತ್ತದೆ. ಕಿಸಾನ್ ಸಮೃದ್ಧಿ ರಿನ್ KSR ಇದು ಪ್ರಗತಿಪರ ರೈತರಿಗೆ ಸಕಾಲಿಕ ಮತ್ತು ಹೆಚ್ಚಿನ ಸಾಲವನ್ನು ನೀಡುತ್ತದೆ. ಈ ಸಾಲವು ಸಾಗುವಳಿಯ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಆರಂಭದಿಂದ ಅಂತ್ಯದವರೆಗೂ ರೈತರಿಗೆ ಪ್ರತಿ ಹಂತದಲ್ಲೂ ಅವಶ್ಯಕವಿರುವ ಸಂಪನ್ಮೂಲಗಳನ್ನು ಹೊಂದಲು ಸಹಕಾರಿಯಾಗಿದೆ. SBI ರೈತರಿಗೆ ಬೆಳೆ ಸಾಲಗಳ ಜೊತೆ ಜೊತೆಗೆ ಕೃಷಿ ಮತ್ತು ಆಹಾರೋದ್ಯಮ ಸಾಲಗಳನ್ನು ಸಹ ನೀಡುತ್ತಿದೆ. ಇದು ದುಡಿಯುವ ಬಂಡವಾಳ ಮತ್ತು ಅವಧಿ ಸಾಲ ಎರಡೂ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಒಂದು ಸಮಗ್ರ ಮತ್ತು ತಡೆರಹಿತ ಪರಿಹಾರವಾಗಿದೆ. ಹಾಗೂ ಉತ್ಪನ್ನಕ್ಕೆ ಮೌಲ್ಯ ನೀಡುವ ಹೊಲದಿಂದ ಮಾರುಕಟ್ಟೆಯವರೆಗಿನ ಎಲ್ಲ ಚಟುವಟಿಕೆಗಳನ್ನು ಇದು ಒಳಗೊಂಡಿದೆ. ಕೋಲ್ಡ್ ಸ್ಟೋರೇಜ್, ಪ್ಯಾಕೇಜಿಂಗ್, ಉಗ್ರಾಣ, ಸಂಸ್ಕರಣ ಇತ್ಯಾದಿ ಕೃಷಿ ಮತ್ತು ಆಹಾರೋದ್ಯಮ ಸಾಲ ಒಳಗೊಂಡಿವೆ. ಕೃಷಿ ಮತ್ತು ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಕೊಂಡ ರೈತರಿಗೆ ಮತ್ತು ಉದ್ಯಮಿಗಳಿಗೆ ಸಕಾಲಿಕ ಸಾಲವನ್ನು ಒದಗಿಸಲು ಬ್ಯಾಂಕ್ 1,100ಕ್ಕೂ ಹೆಚ್ಚು ಕೃಷಿ ವಾಣಿಜ್ಯ ಶಾಖೆ ACBಗಳನ್ನು ಸ್ಥಾಪಿಸಿದೆ. ಇದಕ್ಕೆ ಬೆಂಬಲವಾಗಿ ಕೃಷಿ ಸಾಲಗಳನ್ನು ತ್ವರಿತವಾಗಿ ಸಂಸ್ಕರಿಸಲು 86 ಕೃಷಿ ಕೇಂದ್ರೀಯ ಸಂಸ್ಕರಣಾ ಕೇಂದ್ರ AgriCPCs ಮತ್ತು 600ಕ್ಕೂ ಹೆಚ್ಚಿನ ಕೃಷಿ ಮತ್ತು MSME ಸಾಲ ಕೇಂದ್ರ AMCCಗಳನ್ನು ದೇಶದಾದ್ಯಂತ ಸ್ಥಾಪಿಸಿದೆ. 55ಕ್ಕೂ ಮಿಗಿಲಾದ ಗ್ರಾಮೀಣ ವ್ಯವಹಾರ ಬಾಂಧವ್ಯ ವ್ಯವಸ್ಥಾಪಕರು RMRUಗಳ ಜಾಲವು ರೈತರೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬ್ಯಾಂಕಿನ ಉತ್ಪನ್ನಗಳು ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಸಲಹೆ ನೀಡುತ್ತಾರೆ ಮತ್ತು ಅವರು ಆರ್ಥಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಕರಿಸುತ್ತಾರೆ. ಅದು ಅಲ್ಲದೆ ಬ್ಯಾಂಕನ್ನು ಸುಲಭವಾಗಿ ತಲುಪುವಂತೆ ಮಾಡಲು SBI ಡಿಜಿಟಲ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ರೈತರು ನಮ್ಮ ಯೋನೋ ಕೃಷಿ ವೇದಿಕೆಯ ಮೂಲಕ ನೈಜ ಸಮಯದ ಹವಾಮಾನ ಅಪ್ಡೇಟ್ಗಳು, ಮಾರುಕಟ್ಟೆ ದರಗಳು ಮತ್ತು ಇತರ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಸೇವೆಗಳನ್ನು ವ್ಯಾಪಕವಾಗಿ ಪಡೆಯಬಹುದು. ಇದರ ಜೊತೆಗೆ SBI ಜ್ಞಾನ ವರ್ಗಾವಣೆಗೆ ಮತ್ತು ಆಧುನಿಕ ಕೃಷಿ ವಿಧಾನಗಳ ಅಳವಡಿಕೆಗೆ ಮುಡಿಪಾಗಿದೆ. ನಾವು ಆರ್ಥಿಕ ಸಾಕ್ಷರತೆ ಕಾರ್ಯಕ್ರಮಗಳು ಮತ್ತು ಕಿಸಾನ್ ಗೋಷ್ಠಿಗಳು, ಸಂಧ್ಯಾ ಶಿಬಿರಗಳನ್ನು ಸಹ ನಡೆಸುತ್ತೇವೆ. ಇದರಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ಅವರ ಜೀವನೋಪಾಯಗಳನ್ನು ಸುಧಾರಿಸುವ SBIನ ವಿವಿಧ ಉಪಕ್ರಮಗಳ ಬಗ್ಗೆ ರೈತರು ತಿಳುವಳಿಕೆ ಪಡೆಯಬಹುದು. ರೈತರನ್ನು ಬೆಂಬಲಿಸುವ ನಮ್ಮ ನಿರಂತರ ಪ್ರಯತ್ನಗಳ ಭಾಗವಾಗಿ SBI ತನ್ನ ಎಲ್ಲಾ ಶಾಖೆಗಳಲ್ಲಿ 16 ಡಿಸೆಂಬರ್ 2024 23 ಡಿಸೆಂಬರ್ 2024 ಒಂದು ವಾರದ ಅನ್ನದಾತ ಮಹೋತ್ಸವ ರೈತ ಪರ್ವ ಸಪ್ತಾಹವನ್ನು ಆಚರಿಸುತ್ತಿದೆ. ಇದರಲ್ಲಿ ರೈತರನ್ನು ಸನ್ಮಾನಿಸುವುದು, ಅವರನ್ನು ತಲುಪುವ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ಜಾಗೃತಿ ಸಭೆಗಳನ್ನು ನಡೆಸುವುದರಿಂದ ಕೃಷಿ ಸಮುದಾಯದ ಕೊಡುಗೆಗಳನ್ನು ಗೌರವಿಸುತ್ತಿದೆ ಮತ್ತು ಆಚರಿಸುತ್ತಿದೆ. ಕಡೆಯದಾಗಿ, ದೇಶದ ಬೆನ್ನೆಲುಬಾದ ನಮ್ಮ ರೈತರು ಈ ಪ್ರಗತಿಯ ಮಂಚೂಣಿಯಲ್ಲಿದ್ದಾಗ ಮಾತ್ರ ವಿಕಸಿತ ಭಾರತದ ಉದ್ದೇಶವನ್ನು ಸಾಧಿಸಬಹುದು. ಸದಾ ವಿಕಸನಗೊಳ್ಳುತ್ತಿರುವ ಕೃಷಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಅವರಿಗೆ ಅವಶ್ಯಕವಿರುವ ಸಂಪನ್ಮೂಲಗಳನ್ನು, ತಂತ್ರಜ್ಞಾನ ಮತ್ತು ಬೆಂಬಲವನ್ನು ಒದಗಿಸಲು ನಾವು ಒಟ್ಟಿಗೆ ದುಡಿಯೋಣ. ಒಟ್ಟಿಗಿದ್ದಾಗ ಮಾತ್ರ ನಾವು ಒಂದು ಉಜ್ವಲವಾದ ಭವಿಷ್ಯವನ್ನು ವಿಕಾಸಗೊಳಿಸಬಹುದು. ಆಗಲೇ ಪ್ರತಿಯೊಬ್ಬ ರೈತನೂ ಸಮೃದ್ಧಿ ಹೊಂದುವನು ಹಾಗೂ ಪ್ರತಿಯೊಂದು ಭೂಮಿಯೂ ಫಲದಾಯಕವಾಗುವುದು ಖಚಿತ. ಧನ್ಯವಾದಗಳು. ಇದುವರೆಗೆ ವಿಶ್ವ ರೈತ ದಿನದ ಸಂದರ್ಭದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತ ಮಾಹಿತಿಯನ್ನು ಕೇಳಿದಿರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ December 23 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಕೋಟೆಕೆರೆ ಗ್ರಾಮದ ಆರ್ ಶೇಷಕುಮಾರ್ ಅವರೊಂದಿಗೆ ಸಂದರ್ಶನ. ಒಂದು 350 ಅಡಿಗೆ ನೀರು ಬಂದಿತ್ತು. ಸೊ ನಂದು ಒಂದು ಹುಚ್ಚಿತ್ತು ದಾಳಿಂಬೆ ಮಾಡಬೇಕು ಅಂತ. ಸೊ ದಾಳಿಂಬೆ ನಾನು ಫಸ್ಟ್ ಶುರು ಮಾಡಿದ್ದೆ ಅಲ್ಲಿ ನಮ್ಮ ಜಮೀನಿನಲ್ಲಿ ದಾಳಿಂಬೆ ಮಾಡಲಿಕ್ಕೆ. ಸೊ ಭಾಗವ ಅಂತ ಒಂದು ವೆರೈಟಿ ಬರ್ತದೆ, ತುಂಬ ಚೆನ್ನಾಗಿರ್ತದೆ ಅಂತ ಮಾಡಿದೆ ನಾನು. ಸೊ ಒಂದೂವರೆ ವರ್ಷದಿಂದ ನನಗೊಂದಷ್ಟು 5 ವರ್ಷದ ತನಕ ದಾಳಿಂಬೆ ಬೆಳೆದೆ. ಸೊ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಅವರು ದಾಳಿಂಬೆ ಮಾಡ್ತೀನಿ ಅಂತ 6 ಎಕರೆಗೆ ದಾಳಿಂಬೆ ಮಾಡಿದ್ರು. ಅವರು ಕೈ ಸುಟ್ಕೊಂಡ್ರು, ನನ್ನ ಸುಟ್ಟಿಸ್ತರು. ಸೊ ಅವರು ಗಿಡಗಳನ್ನ ನೋಡ್ತಿರಲಿಲ್ಲ, ವೈರಸ್ ಜೊತೆ ತಂದರು. ಆ ವೈರಸ್ ನನಗೂ ಬಂತು, ಅವ್ರದ್ದು ಆಯಿತು. ಅವ್ರ ಪಾಪ ಒಂದು ಹಣ್ಣು ಕೀಳಲಿಲ್ಲ, ಪ್ರತಿ ಸಾರಿ ನಾನೇ ಅವ್ರಿಗೆ ಕೊಟ್ಟು ಕಳಿಸ್ತಾ ಇದ್ದೆ. ಡಿಸೆಂಬರ್ 24 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಹನಿ ನೀರಾವರಿ ಹಾಗೂ ಯಾಂತ್ರೀಕರಣವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಮಹೇಶ್ ಮತ್ತು ಡಾಕ್ಟರ್ ಸಿಎಂ ಬಾಬು. ಡಿಸೆಂಬರ್ 25 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ದಕ್ಷಿಣ ಒಣಪ್ರದೇಶದಲ್ಲಿ ಬೆಳೆಯಬಹುದಾದ ಪ್ರಮುಖ ಮೇವಿನ ಬೆಳೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್ ಅವರೊಂದಿಗೆ ಮಾತುಕತೆ. ಈಗಾಗಲೇ ನಾವು ನಮ್ಮ ಕೃಷಿ ಮೇಳಕ್ಕೆ ಮುನ್ನುಡಿಯಾಗಿ ನಾವು ಕೃಷಿ ದೀವಿಗೆ ಅನ್ನುವಂಥ ಒಂದು ಬಾನುಲಿ ಸರಣಿ ಕಾರ್ಯಕ್ರಮವನ್ನು ನಾವು ಕಳೆದ ಜೂನ್ನಿಂದ ನವೆಂಬರ್ ತನಕ ನಾವು ನಡೆಸಿಕೊಟ್ವಿ. ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಹಲವಾರು ತಜ್ಞರು ಬಂದು ಅವರವರ ವಿಭಾಗದ ಮಾಹಿತಿಯನ್ನು ರೈತರಿಗೆ ಒದಗಿಸಿದ್ದಾರೆ. ಅದರಿಂದ ಉತ್ತಮವಾದ ಪ್ರತಿಕ್ರಿಯೆ ಬಂತು. ಆ ಮಧ್ಯದಲ್ಲಿ ಹಲವಾರು ರೈತರು ನಮಗೆ ಪಶು ಸಂಗೋಪನೆಗೆ ಬೇಕಾದಂಥ ಮಾಹಿತಿಯನ್ನು ನಮಗೆ ಒದಗಿಸ್ಕೊಡಿ ಅಂತ ತಮ್ಮ ಬೇಡಿಕೆಯನ್ನು ಇಟ್ಟದ್ರಿಂದ ವಿಶೇಷವಾಗಿ ನಾವು ಈ ಸಾರಿ ಮೇವಿನ ಬೆಳೆಗಳು ಮತ್ತು ಪಶು ಸಂಗೋಪನೆ, ಕುರಿ ಕೋಳಿ ಆಡು ಹಂದಿ ಸಾಕಾಣಿಕೆ ಮೀನುಗಾರಿಕೆ ಆಗ್ಬೋದು, ಈ ಎಲ್ಲ ಮಾಹಿತಿಗಳನ್ನ ಒಳಗೊಂಡಂತೆ ಒಂದು ವಿಶೇಷವಾದ ಸರಣಿಯನ್ನು ಮಾಡಿ ಆ ಮೂಲಕ ರೈತರಿಗೆ ಮೇವು ಬೆಳೆಗಳ ಬಗ್ಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸುವಂಥ ಕಾರ್ಯಕ್ರಮವನ್ನು ನಾವೀಗಾಗಲೇ ಹಮ್ಮಿಕೊಂಡಿದ್ದೀವಿ. ಡಿಸೆಂಬರ್ 26 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಫುಡ್ ಎಂಜಿನಿಯರಿಂಗ್ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಗಿರೀಶ್ ಗಿವಾರಿ ಅವರೊಂದಿಗೆ ಸಂದರ್ಶನ. ಬನ್ನಿರಿ ರೈತರು ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದು ಸಾಧಿಸಿ ತೋರೋಣ. ಕೇಳಿ ನಮ್ಮ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. 27 ಶುಕ್ರವಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಡಿಸೆಂಬರ್ 28 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಗುಂಡ್ಲುಪೇಟೆ ತಾಲೂಕು ಹಂಗಳ ಹೋಬಳಿ ಗೋಪಾಲಪುರದ ಕೃಷಿಕ ದಂಪತಿ ಜಿಜಿ ಮಲ್ಲಿಕಾರ್ಜುನಪ್ಪ ಹಾಗೂ ಸಿಕೆ ರಾಣಿ. ಒಂದಿಟ್ಕೊಂಡಿದೀವಿ ಸರ್, ನಾಟಿ ಹಸು. ನಾಟಿ ಹಸು ಒಂದಿಟ್ಕೊಂಡಿದೀವಿ. ಯಾವುದು ನಾಟಿ ಅಂತಂದ್ರೆ? ಹಳ್ಳಿಕಾರ. ಹಳ್ಳಿಕಾರ ಸರ್. ಅಂದ್ರೆ ಮನೆ ಹಾಲಿನ ಅಗತ್ಯಕ್ಕೆ? ಹಾ ಸರ್, ಅಗತ್ಯಕ್ಕೆ. ಮತ್ತೆ ಇದೆಲ್ಲ ಮಾಡ್ತೀವಲ್ಲ ನಾವು, ಜೀವಾಮೃತ ಎಲ್ಲ ಮಾಡ್ತೀವಿ, ಸಗಣಿ ಮತ್ತೆ ಗೋಮೂತ್ರ ಎಲ್ಲ ಯೂಸ್ ಮಾಡ್ಕೊಂತೀವಿ. ಹಾಗಾಗಿ ತುಂಬಾ ನೆಸೆಸಿಟಿ ಇದೆ ನಂಗೆ, ಹಾಗಾಗಿ ಒಂದು ಹಸು ಇಟ್ಕೊಂಡಿದೀವಿ. ಒಂದೇ ಹಸು? ಒಂದೇ ಹಸು. ಈ ಕುರಿ ಕೋಳಿ? ಇಲ್ಲ ಸರ್, ಅದೆಲ್ಲ ಮೇಂಟೈನ್ ಮಾಡಕ್ ಆಗಲ್ಲ ನಮ್ಮ ಹತ್ರ. ಅದೊಂದು ಸಾಕಿಲ್ಲ. ಹಾ ಇಲ್ಲ ಸರ್. ಅಂದ್ರೆ ಇನ್ನೇನು ಒಂದೇ ಹಸು ಅಂದ್ರೆ ಮನೆ ಹಿಂದ್ಗಡೆ ಕೊಟ್ಟಿಗೆ ಇದೆಯಾ? ಮನೆ ಇನ್ನೊಂದು ಮನೆ ಐತೆ ಕೊಟ್ಟಿಗೆ ಅಂತಾನೆ, ಅಲ್ಲಿ ಕಟ್ಕೊಂತೀವಿ. ಓಕೆ. ಒಂದೇ ಹಸು ಕೊಟ್ಟಿಗೆ ದೊಡ್ಡದು ಅಂತ ಅನ್ಸಲ್ವಾ? ಇನ್ನೊಂದಷ್ಟು ಏನಾದರೂ ಕಟ್ಕೋಬಹುದು. ಕೊಟ್ಟಿಗೆ ತುಂಬಾ ಹಸುಗಳು ಇದ್ವಂತೆ, ಈಗ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಒಂದೇ ಒಂದು ಇಟ್ಕೊಂಡಿದ್ದೀವಿ ಸರ್. ಡಿಸೆಂಬರ್ 29 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಕಮಲಕ್ಕ ಹೇಳೋಣ, ಈ ಪ್ರೈಮರಿ ಸ್ಕೂಲ್ನಾಗೆ ಒಂದು ಪದ್ಯ ಇತ್ತು ಗೊತ್ತವ? ಯಾವ್ದಣ್ಣ? ಆಹಾ ಬಂತೋ ಸುಂಠರ ಗಾಳಿ, ಓಹೋ ಬಂತೋ ಸುಂಠರ ಗಾಳಿ ಅಂತ. ಏನಿದು ಧೂಳಿ, ಓಹೋ ಗಾಳಿ, ಸುಳಿಯುತ್ತ ಬಂತೈ ಸುಂಠರ ಗಾಳಿ ಅಂತ. ಅದೇನ ಬಾಯ್ಪಾಠ ಮಾಡ್ಕೊಂಬಿಟ್ಟು. ಅಯ್ಯೋ ಅಣ್ಣ, ಬಾಯ್ಪಾಠ ಮಾಡಿ ಹೇಳ್ದೆ ಹೋಗಿದ್ರೆ ಚೆನ್ನಾಗ್ ಬೀಳೋದು. ಅಯ್ಯೋ ಗಿಣ್ಣು ಗಿಣ್ಣು ಗಿಣ್ಣು ಕೊಡಿಯೋರು ಮೇಷ್ಟ್ರು. ಅಲ್ಲ ಅದೇನ ತಿರಿಕ ತಿರಿಕ ತಿರಿಕೊಂಡು ಈ ಚಂಡಮಾರುತ ಮತ್ ಮತ್ ಮತ್ ಮತ್ ಬತ್ಲೆ ಅದಲ್ಲಣ್ಣ. ಹ್ಞೂ ಕಪ್ಪ ಬತ್ವಾ ಕಟಾವು ಮಾಡುದು ಬ್ಯಾಡ್ ಎರಡು ದಿವಸ ಒಳವಾಯ್ತತೆ, ಮೂರನೇ ದಿವಸಕ್ಕೆ ಮೋಡ ಮುಚ್ಚಕತ್ತ. ಕಷ್ಟ ಆಗ್ಬಿಟ್ಟ ಪರಿಸ್ಥಿತಿ, ಕಷ್ಟ ಅಂತಿದ್ದಂಗೆ ನೆಪ್ಪ ಆಯ್ತು ನೋಡು. ನಮ್ ನಿಂಗಣ್ಣಿಲ್ವಾ ಅಮ್ಮ, ಆ ಮಳೆಯ ಬರೋದಕ್ಕಿಂತ ಮುಂಚೆಯೇ ಭತ್ತ ನಾ ಕಟಾವು ಮಾಡ್ಬಿಟ್ಟು ಹಂಗಿಯೇ ಗದ್ದಲ್ ಬಿಟ್ಬಿಟ್ಟಿದ್ದ. ಮೆದೆ ಹಾಕ್ಲಿಲ್ವಾ? ಇರ್ಲಕ್ಕವ ನಾಡೆ ಕಾಕಳಮ್ಮ ಅನ್ಕೊಂಡ್ ಬಿಟ್ಬಿಟ್ಟ, ಹಿಡ್ಕತ್ತು ನೋಡು ಮಳೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ರೈತ ಕೇಳುಗರೆ, ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ತೋರಣ್ಯಾನಿಡಮ್ಮ ತೊಡುಗಲ್ಲ ಮ್ಯಾಲೆ, ತೋರಣ್ಯಾನಿಡಮ್ಮ ತೊಡುಗಲ್ಲ ಮ್ಯಾಲೆ, ತೋಲು ಮಂಡೆ ಜಂಗ ಬರೋ ತೋರಣ್ಯಕ್ಕೆ ದಯ ಮಾಡವ್ರೆ. ತೋರಣ್ಯಾನಿಡಮ್ಮ ತೊಡುಗಲ್ಲ ಮ್ಯಾಲೆ, ತೋರಣ್ಯಾನಿಡಮ್ಮ ತೊಡುಗಲ್ಲ ಮ್ಯಾಲೆ. ಎಲ್ಲ ಮಾಡಿದ್ವಿ ಸಂಕೀರ್ಣ ಸಂಕೀರ್ಣ ಕುಲದವರೆಲ್ಲ ಜೇನು ಮಲಗಿ ಜೇನು ಬೇಟೆ.